ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದುವರೆಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:24:40. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು ರಾಯಚೂರು ತಾಲೂಕಿನ ಶರಣಪ್ಪ ಗೋಣ್ಣಾಳ್ ಅವರಿಂದ ತತ್ವ ಪದಗಳು. ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ. ಮದುವೆ ಮಾಡಿಕೊಂಡು ಮನೆ ತನಕ, ಮದುವೆ ಮಾಡಿಕೊಂಡು ಮನೆ ತನಕ ನೀ ನಿದ್ದೆ ಮಾಡಿದಿ ಬೆಳ ತನಕ. ಬುದ್ಧಿಯು ಬರಲಿಲ್ಲ ಕೊನೆ ತನಕ ನಿನಗ, ಬುದ್ಧಿಯು ಬರಲಿಲ್ಲ ಕೊನೆ ತನಕ ನೀ ಬಿದ್ದು ಬೇಡಿಕೋ ಗುರುಪಾದಕ. ಯಾಕೆ ಬಂದಿದಿ ಈ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ, ಯಾಕೆ ಬಂದಿದಿ ಈ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ. ಮೂರಕ್ಕ ನಂಬಿ ಬಿದ್ದಿದಿ ತಳಕ, ಆರಕ್ಕ ನಂಬಿ ಕೊಟ್ಟಿದಿ ಕೊಳಕ. ಮೂರಕ್ಕ ನಂಬಿ ಬಿದ್ದಿದಿ ತಳಕ, ಆರಕ್ಕ ನಂಬಿ ಕೊಟ್ಟಿದಿ ಕೊಳಕ. ಆರು ಮೂರು ಒಂಬತ್ತು ತುಳದಾವ ತಳಕ, ಆರು ಮೂರು ಒಂಬತ್ತು ತುಳದಾವ ತಳಕ. ಯಾರ್ಯಾರು ಬರಲಿಲ್ಲ ನಿನ್ನ ಋಣ ಸಾಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ. ಕಟ್ಟಿ ಮೇಲೆ ಕುಂತು ಎಣಿಸಿದಿರಕ್ಕ, ಪಟ್ಟಿಗೆ ಹಾಕಲಿಲ್ಲ ನೀನಂತ ಟಕ್ಕ. ಕಟ್ಟಿ ಮೇಲೆ ಕುಂತು ಎಣಿಸಿದಿರಕ್ಕ, ಪಟ್ಟಿಗೆ ಹಾಕಲಿಲ್ಲ ನೀನಂತ ಟಕ್ಕ. ಬಿಟ್ಟೊಂಟಿಯೋ ನೀ ಸುಡುಗಾಡಕ, ಬಿಟ್ಟೊಂಟಿಯೋ ನೀ ಸುಡುಗಾಡಕ. ಇಟ್ಟು ಬಂದು ಹಾಕುತ್ತಾರ ಹುರುಣಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ. ಒಲವಿನ ಸತಿಸುತ ರಂಟಿದ ಹುರಕ, ಬಳ್ಳಿಯ ಹಾಂಗ ಬಿದ್ದಾವ ತೊಣಕ. ಒಲವಿನ ಸತಿಸುತ ರಂಟಿದ ಹುರಕ, ಬಳ್ಳಿಯ ಹಾಂಗ ಬಿದ್ದಾವ ತೊಣಕ. ಅಲ್ದಾಳ ಈಶನ ತೋರಿದ ಬೆಳಕ, ಅಲ್ದಾಳ ಈಶನ ತೋರಿದ ಬೆಳಕ. ಬೆಳಕಿನೊಳಗ ನೀ ಮಾಡಪ್ಪ ಜಳಕ, ಯಾಕೆ ಬಂದಿದ್ದೀ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ, ಯಾಕೆ ಬಂದಿದ್ದಿ ಈ ಭವಕ, ಯಾಕೆ ಬಂದಿದ್ದಿ ಈ ಭವಕ, ಯಾಕೆ ಬಂದಿದ್ದಿ ಈ ಭವಕ ನೀ ಬಂದೇನು ಮಾಡಿದಿ ಕೊಡು ಲೆಕ್ಕ. Thank you. ಹುಟ್ಟಿದ್ದು ಹೊಲಿ ಮಾನಿ, ಹುಟ್ಟಿದ್ದು ಹೊಲಿ ಮಾನಿ, ಬಿಟ್ಟೊಂಟಿ ತಾಯಿ ಮಾನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ, ಹುಟ್ಟಿದ್ದು ಹೊಲಿ ಮಾನಿ, ಹುಟ್ಟಿದ್ದು ಹೊಲಿ ಮಾನಿ, ಬಿಟ್ಟೊಂಟಿ ಕಾಯಿ ಮಾನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ವಸ್ತಿ ಇರುವ ಮನೆ ಗಸ್ತಿ ತಿರುಗೋ ಮನೆ, ವಸ್ತಿ ಇರುವ ಮನೆ ಗಸ್ತಿ ತಿರುಗೋ ಮನೆ,